ಸುಮಾರು ಒಂದು ವರ್ಷದಲ್ಲಿ 100 ಅಧಿಕ ವಿಧದ ತರಕಾರಿಯನ್ನು ನಾನು ಬೆಳೀತೇನೆ. ಹೆಚ್ಚಿನ ತರಕಾರಿಗಳನ್ನು ನನ್ನ ವೈಯಕ್ತಿಕ ಉಪಯೋಗಕ್ಕೆ ಮತ್ತು ನನ್ನ ಸ್ನೇಹಿತರ ಬಳಕೆಗಾಗಿ ಮಾತ್ರ ನಾನು ಇದು ಮಾಡುವಂಥದ್ದು. ಕೆಲವೊಂದು ತರಕಾರಿಗಳನ್ನು ಮಾರುಕಟ್ಟೆ ದೃಷ್ಟಿಯಿಂದ ಸಹ ನಾನು ಬೆಳೀತೇನೆ. ನನ್ನ ವೈಯಕ್ತಿಕ ನಾನು ಬೆಳೆಯುವಂಥದ್ದು ಅಂತೇಳಿದರೆ ಕರ್ಜಿಕಾಯಿ ಇರ್ಬೋದು, ಮಾಡಹಾಗಲ, ಅನಂತರ ಬಳ್ಳಿ ಬದನೆ, ಈ ಥರ ರೇರ್ ವೆರೈಟಿ ಇರುವಂಥದ್ದು ಕಾನಕಲ್ಲಟೆ, ಇಂಥ ತರಕಾರಿಗಳನ್ನು ಬೆಳೆಯೋದು ಅಂತ ನನಗೊಂದು ಖುಷಿ. ಅದಲ್ಲದೆ ಒಂದಷ್ಟು ಗೆಡ್ಡೆಗಳನ್ನು ಬೆಳೀತೇನೆ. ಸುಮಾರು 64 ವಿಧದ ಗೆಡ್ಡೆಗಳು ನಮ್ಮ ತೋಟದಲ್ಲಿ ಇದ್ದಾವೆ. ಸೊ ಅದು ಅವುಗಳಲ್ಲಿ ಸಹ ಹಾಗೆಯೇ ನನ್ನ ವೈಯಕ್ತಿಕ ಖರ್ಚಿಗಾಗಿ ನಾನು ಬೆಳೆಯುವಂಥದ್ದು ಅಂದರೆ ಪ್ರಮಾಣ ಕಡಿಮೆ ಇರುವಂಥದ್ದು. ಕೆಲವೊಂದೇನೇನು ಅಂತೇಳಿ ಮಾರುಕಟ್ಟೆ ದೃಷ್ಟಿಯಿಂದ ಸಹ ಬೆಳೀತೇನೆ ಅದುಗಳು. ಈಗ ವೈಯಕ್ತಿಕವಾಗಿ ಯಾವ್ಯಾವ ಗೆಡ್ಡೆಗಳನ್ನೆಲ್ಲ ಬೆಳೆಸ್ತೀವಿ? ವೈಯಕ್ತಿಕ ನಮ್ಮ ಇದಕ್ಕೆ ಕೆಸುವಿನ ವೆರೈಟಿಗಳನ್ನೆಲ್ಲ ನಾವು ವೈಯಕ್ತಿಕ ಇದಕ್ಕಾಗಿ ನಾವು ಬೆಳೆಯುವಂಥದ್ದು, ಅದರಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಅದರಿಂದ ಮತ್ತು ಬಳ್ಳಿ ಬಟಾಟೆ ಅವುಗಳಂತ ನಾವು ಇಷ್ಟರವರೆಗೆ ಮಾರುಕಟ್ಟೆಗೆ ಅಂತ ಬೆಳೆಯಲಿಲ್ಲ, ನಮ್ಮ ವೈಯಕ್ತಿಕ ಇದಕ್ಕೆ ಮಾಡ್ತಾ ಇದ್ದೇವೆ. ಹಾಲು ಗೆಣಸು, ತುಪ್ಪ ಗೆಣಸು ಇವುಗಳನ್ನೆಲ್ಲ ಇಲ್ಲಿ ಮಂಗಳೂರಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ನಮಗೆ ಅಷ್ಟು ಸುಲಭ ಆಗೋದಿಲ್ಲ, ಅಂದರೆ ಗ್ರಾಹಕರ ಬೇಡಿಕೆ ಇರುವುದಿಲ್ಲ ಅದಕ್ಕೆ. ಹಾಗಾಗಿ ನಾವು ವೈಯಕ್ತಿಕವಾಗಿ ಬೆಳೀತಾ ಇದ್ದೇವೆ. ನೀವು ಮಾರಾಟಕ್ಕಾಗಿ ಮಾಡುವಂತಹ ಗೆಡ್ಡೆ ಗೆಣಸುಗಳು ಯಾವುದಿಲ್ಲ? ಮಾರಾಟಕ್ಕೆ ನಾವು ಅರಶಿನ ಬೆಳಿತೇವೆ ಸರ್, ಸುವರ್ಣಗಡ್ಡೆ ಬೆಳಿತೇವೆ, ಆರೋರೂಟ್ ಕೂವೆ ಅಂತ ಕರಿತೇವೆ ಅದನ್ನು ಹೊಡಿತೇವೆ ಮಾಡ್ತೇವೆ. ಈಗ ಆರೋರೂಟ್ ಇವುಗಳನ್ನು ಏನು ಮಾಡ್ತೇವೆ ಅಂತೇಳಿದ್ರೆ ಪೌಡ್ರ್ ಮಾಡಿ ಪೌಡ್ರನ್ನೇ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದೇ ರೀತಿ ಅರಶಿನ ಸಹ ಹಾಗೇನೆ, ಅರಶಿನ ಪೌಡ್ರ್ ಮಾಡಿ ನಾವು ಮಾರುಕಟ್ಟೆಗೆ ಕೊಡುವಂಥದ್ದು ಜಾಸ್ತಿ. ಸರಿ, ಈಗ ಮುಖ್ಯವಾಗಿ ನಾವು ಮಾತಾಡೋದಿದ್ದರೆ ಮಳೆಗಾಲದಲ್ಲಿ ಬೆಳೆಸಬಹುದಾದಂಥ ತರಕಾರಿಗಳು ಯಾವುದಿಲ್ಲ? ಮಳೆಗಾಲದಲ್ಲಿ ಬೆಂಡೆಕಾಯಿ, ಅಲಸಂದೆ, ಹೀರೆಕಾಯಿ, ಪಡವಲ, ಕುಂಬಳ, ಸೋರೆ, ಹೀಗೆ ಎಲ್ಲವನ್ನು ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ ಸರ್, ಇಲ್ಲ ಅಂತ ಇಲ್ಲ. ಎಲ್ಲ ತರಕಾರಿಗಳನ್ನು ಸಹ ಬೆಳೀಬೋದು ಮಳೆಗಾಲದ ಇದರಲ್ಲಿ ಬೆಳೀಬೋದು. ಈಗ ಇದಕ್ಕೆ ನೀವು ಕೊಡುವಂತಹ ಗೊಬ್ಬರದ ವ್ಯವಸ್ಥೆಯ ಬಗ್ಗೆ ಹೇಳುದಿದ್ರೆ, ಮಳೆಗಾಲದಲ್ಲಿ ಕೊಡುವ ಬೆಳೆಯುವ ತರಕಾರಿಗೆ, ಬೇಸಿಗೆಯಲ್ಲಿ ಬೆಳೆಯುವ ತರಕಾರಿಗೆ ಮತ್ತು ಚಳಿಗಾಲದಲ್ಲಿ ಬೆಳೆಸುವ ತರಕಾರಿಗಳಿಗೆ ಕೊಡುವಂಥ ಗೊಬ್ಬರದಲ್ಲಿ ವ್ಯತ್ಯಾಸ ಇದೆಯಾ? ಹಾಗೆ ಏನಿಲ್ಲ ಸರ್, ನಾವು ಕೊಡುವಂಥ ಗೊಬ್ಬರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಕಾಲಕ್ಕೆ ಗೊಬ್ಬರದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದರೆ ತರಕಾರಿಗಳಿಗೆ ಕೊಡುವಂಥ ಇದರಲ್ಲಿ ವ್ಯತ್ಯಾಸ ಇರ್ತದೆ. ಅಂದರೆ ಈಗ ಸೊಪ್ಪು ತರಕಾರಿಗಳು ಗೊಬ್ಬರ ವ್ಯತ್ಯಾಸ ಇರ್ತದೆ, ಗೆಡ್ಡೆ ತರಕಾರಿಗಳು ಕೊಡುವಂಥ ಗೊಬ್ಬರ ವ್ಯತ್ಯಾಸ ಇದೆ, ಹಾಗೆ ಆ ಥರದ ವ್ಯತ್ಯಾಸ ಇದೆ. ಆದರೆ ಈ ಥರದ ವ್ಯತ್ಯಾಸಗಳು ನಾನು ಇಲ್ಲ ಅಂತ ಹೇಳಿದ್ರೆ, ಯಾವ ಕಾಲದಲ್ಲಾದರೂ ಕೂಡ ಒಂದೇ ಥರ ಒಂದೇ ಥರ, ಆದರೆ ನೀರಿನಲ್ಲಿ ಕೊಡುವ ನೀರಿನ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ ಇರ್ತದೆ. ಹೌದು ಹೌದು ಹೌದು. ಈ ಎಲ್ಲ ತರಕಾರಿ ಮತ್ತು ಗಿಡ ಗೆಣಸುಗಳು ಕೂಡ ಬೇಸಿಗೆಗಾಲದಲ್ಲಿ ಹೆಚ್ಚು ನೀರನ್ನು ಬೇಡ್ತವೋ ಹೇಗೆ? ಗೆಡ್ಡೆ ಗೆಣಸುಗಳನ್ನು ನಾವು ಬೆಳೆಸೋದು ಯಾವಾಗ ಅಂತೇಳಿದರೆ, ಈ ಯುಗಾದಿಯ ನಂತರ ನಮ್ಮ ಬಿಸುವಿನ ಆಸ್ಪಾಸಿ ನಾವು ನಾಟಿ ಮಾಡುವಂಥದ್ದು. ಸಾಮಾನ್ಯ ಡಿಸೆಂಬರ್ ಇದಕ್ಕೆ ಷಷ್ಠಿ ಇದಕ್ಕೆ ಆಸ್ಪಾಸಿಗಾಗುವಾಗ ಅದು ಕೊಯ್ಲಿಗೆ ಬರ್ತದೆ ಮಾಡ್ತೇವೆ. ಸೊ ಅದಕ್ಕೆ ನೀರು ನಾವು ಕೊಡುವಂಥದ್ದು ಅಂತಿಲ್ಲ, ಅದು ನೀರು ಮಳೆ ಆಧಾರಿತವಾಗಿಯೇ ನಾನು ಬೆಳೀತಾ ಇರುವಂಥದ್ದು, ಯಾವುದೇ ನೀರಾವರಿ ನೀರಿನ ಇದ್ದು ನಾನು ಬೆಳೆಯುವಂಥದ್ದಲ್ಲ. ಇನ್ನು ತರಕಾರಿಯ ವಿಚಾರಕ್ಕೆ ಬಂದಾಗ, ಕೆಲವೊಂದು ತರಕಾರಿಗಳನ್ನು ನಾವು ಬೇಸಿಗೆಗಾಲದಲ್ಲಿ ಬೆಳೆಯುವಾಗ ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗ್ತದೆ. ಅದು ನಾವೇನು ಮಾಡ್ತೇವೆ ಅಂತೇಳಿ, ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಾಗುವಾಗ ನಮ್ಮ ತರಕಾರಿಯ ಇದನ್ನು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತೇವೆ, ಯಾಕಂದರೆ ಮತ್ತೆ ಬಿಸಿಲಿನ ತಾಪಕ್ಕೆ ಇದನ್ನು ಇದು ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತೇಳಿ, ಮಾರ್ಚ್ ತಿಂಗಳಿಗಾಗುವ ನಮ್ಮ ತರಕಾರಿ ಹೆಚ್ಚಿನ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ. ಮನೆಯ ಖರ್ಚಿಗಾಗಿ ಮತ್ತು ಒಂದಷ್ಟು ತರಕಾರಿಗಳನ್ನು ನಾವು ಮಾರುಕಟ್ಟೆ ದೃಷ್ಟಿಯಿಂದ ಮಾತ್ರ ನಾವು ಬೆಳಿತೇವೆ ಸರ್. ನೀವು ಕೊಡುವಂಥ ಗೊಬ್ಬರಗಳು ಏನಿಲ್ಲ? ಪ್ರಥಮವಾಗಿ ಹೇಳಿರುವಂತೆ ದನ ಸಾಕಾಣಿಕೆ ಇದೆ, ಆಡು ಸಾಕಾಣಿಕೆ ಇದೆ, ಮೊಲ ಸಾಕಾಣಿಕೆ ಇದೆ, ಮೀನು, ಇವುಗಳನ್ನೆಲ್ಲವನ್ನು ಮಿಶ್ರ ಆದಾಗ ಒಂದು ಅದು ಕಾಂಪೌಂಡ್ ಗೊಬ್ಬರ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಸೊ ಇವುಗಳನ್ನು ಇಷ್ಟನ್ನೇ ಕೊಟ್ಟು ನಾವು ಇದು ಮಾಡಿರುವಂಥದ್ದು. ಇದರ ಜೊತೆಗೆ ಹಸಿರೆಲೆಯನ್ನು ಕೊಡ್ತೇವೆ ನಾವು, ಹಸಿರೆಲೆ ಹೊರಗಿಂದ ತಂದು ಅದಕ್ಕೆ ಅದನ್ನು ಸಹ ಮಲ್ಚಿಂಗ್ ಮಾಡಿ ಕೊಡ್ತಾ ಇದ್ದೀರಿ. ನೀವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ ಅಂತ ಹೇಳಿದರೆ, ಸಾವಯವ ಗೊಬ್ಬರಗಳು ನಿಮಗೆ ಬೇಕಾದಷ್ಟು ಇಲ್ಲಿ ಸಿಗ್ತವೆ ಅಥವಾ ಹೊರಗಿಂದ ತರಿಸ್ತೀರಿ ಹಾಗೆ? ಸರ್, ಅದೇ ಈಗ ಸಾವಯವ ಗೊಬ್ಬರ ಅಂತ ಹೇಳುವಾಗ ಅದು ನಮ್ಮ ತೋಟದಲ್ಲಿ ತಯಾರಾದರೆ ಮಾತ್ರ ಅದು ಸಾವಯವ ಗೊಬ್ಬರ ಸರ್. ಹೊರಗಿನಿಂದ ಇವತ್ತು ಏನು ಅಂತೇಳಿದರೆ, ಬೇಕಾದಷ್ಟು ಬೇರೆ ಬೇರೆ ಕಂಪೆನಿಗಳ ಬ್ರ್ಯಾಂಡೆಡ್ ಇವುಗಳಲ್ಲಿ ಸಾವಯವ ಹೆಸರಿನಲ್ಲಿ ಲಭ್ಯ ಇದೆ. ಸೊ ಆ ಥರದ ಗೊಬ್ಬರಗಳನ್ನು ಉಪಯೋಗ ಮಾಡಿ ನಾವು ಬೆಳೆಯುವಂಥದ್ದು ಯಾವತ್ತಿಗೆ ಸಾವಯವ ಆಗೋದಿಲ್ಲ ಅಂತ ಹೇಳುವಂಥ ನಂಬಿಕೆ ನನ್ನದು. ನನಗೆ ಬೇಕಾದಷ್ಟು ಗೊಬ್ಬರ ನನ್ನಲ್ಲಿ ಜಾಸ್ತಿಯೇ ಇದೆ. ನನಗೆ ಏನು ಬೇಕೋ ಗೊಬ್ಬರ ಅದಕ್ಕಿಂತ ಜಾಸ್ತಿ ಅಂದರೆ, ನನ್ನಲ್ಲಿ ಇರುವಂಥ 5 ಜಾಗಕ್ಕೆ ನಾನು ಸುಮಾರು 11 ದೇಶಿ ದನಗಳನ್ನು ಸಾಕ್ತಾ ಇದ್ದೇನೆ. ಆಡು ಸಾಕಾಣಿಕೆ ಇದೆ, ಮೀನು ಸಾಕಾಣಿಕೆ, ಇವುಗಳನ್ನೆಲ್ಲ ಒಂದು ನನಗೆ ಬೇಕಾದಕ್ಕಿಂತ ಜಾಸ್ತಿ ಗೊಬ್ಬರ ನನ್ನಲ್ಲಿ ತಯಾರಾಗ್ತಾ ಇದೆ. ನನಗೆ ಸಮಸ್ಯೆ ಇಲ್ಲ. ಈ ಆಡು ಎಷ್ಟು ಸಾಕ್ತಾ ಇದ್ದೀರಿ? ಒಂದು 7 ಸಂಖ್ಯೆಯಲ್ಲಿ ಇದೆ ಸರ್ ಈಗ. ಮೊಲ ಒಂದು 15 ಸಂಖ್ಯೆ ಇದೆ. ಇದೆಲ್ಲವನ್ನು ಸಾಕುವಂತ ವ್ಯವಸ್ಥೆ ಹೇಗೆ ನಿಮ್ಮದು? ವ್ಯವಸ್ಥೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಾವು 5 ಜನ ಸದಸ್ಯರಿದ್ದೇವೆ. ಎಲ್ಲರೂ ಸಹ ಒಬ್ಬರು ಒಂದೊಂದನ್ನು ಹವ್ಯಾಸವಾಗಿ ಮಾಡ್ತಾ ಇದ್ದೇವೆ. ನಾವು ನಮ್ಮ ಕೆಲಸ ಅಂತ ಹೇಳುವಂಥದ್ದನ್ನು ಯಾವುದನ್ನು ಮಾಡ್ತಾ ಇಲ್ಲ, ಅದು ಅವರವರ ಹವ್ಯಾಸ. ಅವರವರು ಬೆಳಿಗ್ಗೆ ಎದ್ದು ಅವರವರ ಕೆಲಸಗಳನ್ನು ಅವರವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ನಡೀತಾ ಉಂಟು ಸರ್. ಈ ಆಡು ಮತ್ತು ಮೊಲ ಸಾಕಾಣಿಕೆಗೆ ವಿಶೇಷವಾದಂತಹ ಗಮನ ಕೊಡಬೇಕಾಗ್ತದೆ ಹೇಗೆ? ಆಡು ನಾನು ಮೊದಲಿಗೆ ದೊಡ್ಡ ಹೈಬ್ರಿಡ್ ವೆರೈಟಿಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನನಗೆ ಡಾಕ್ಟರ್ ನಮ್ಮ ಮನೆ ಪದೇ ಪದೇ ಬರುವಂಥದ್ದು, ಅದಕ್ಕೆ ಇಂಜೆಕ್ಷನ್ ಕೊಡುವಂಥದ್ದು, ಇಂಥೆಲ್ಲ ಸಮಸ್ಯೆ ಇತ್ತು. ಸೊ ಆನಂತರ ಸ್ವಲ್ಪ ತಿಳಿದವರು ನನಗೆ ಹೇಳಿದ ಪ್ರಕಾರ ನಾನು ನಾಟಿ ಇದಕ್ಕೆ ಬಂದೆ. ಸೊ ನನಗೆ ಆನಂತರ ಡಾಕ್ಟರ್ ಅವಶ್ಯಕತೆ ಬೀಳ್ತಾ ಇಲ್ಲ, ನನಗೆ ಏನಾದರ ಇದು ಮೇಂಟೆನೆನ್ಸ್ ಅಂತ ಹೇಳುವಂಥದ್ದು ಏನು ಬರ್ತಾ ಇಲ್ಲ. ನನಗೆ ಕೊಡ್ತಾ ಇರುವಂಥದ್ದು ಬರೀ ಹಸಿರೆಳೆ ಆಹಾರ ಮಾತ್ರ ಕೊಡ್ತಾ ಇರೋ, ಮತ್ತು ನೀರು ಕುಡಿಲಿಕ್ಕೆ ಬೇಕಿರೋ, ಇಷ್ಟರಲ್ಲೇ ನಡೀತಾ ಉಂಟು. ಒಳ್ಳೆಯ ಆರೋಗ್ಯವಂತವಾದಂಥ ಆಡು ಮತ್ತು ಮೊಲಗಳು ನಮ್ಮ ಅಂತ ಹೇಳಿದ್ರೆ ಊರಿನ ಆಡುಗಳನ್ನೇ ಸಾಕು. ಈಗ ಈ ಆಡು ಸಾಕಾಣಿಕೆಯಿಂದ ಆಗುವಂತಹ ಉಪಯೋಗಗಳೇನು? ನಾವು ಮುಖ್ಯವಾಗಿ ಗೊಬ್ಬರಕ್ಕಾಗಿ ಮಾತ್ರ ಸಾಕ್ತಾ ಇದ್ದೇವೆ, ಮಾರಾಟ ದೃಷ್ಟಿಯಿಂದ ನಾವು ಸಾಕ್ತಾನೆ ಇಲ್ಲ. ಅವುಗಳು ಮರಿ ಹಾಕಿದ ಕೂಡಲೇ ನಾವು ಯಾರಿಗಾದರೂ ನಮ್ಮ ರೈತರಿಗೆ ಉಚಿತವಾಗಿ ಕೊಡುವಂಥದ್ದು. ನಾವು ಅದನ್ನು ಮಾರಾಟ ಅಂತೇಳಿ ಇಷ್ಟುವರೆಗೆ ಅದನ್ನು ಇಟ್ಕೊಳ್ಳಲಿಲ್ಲ. ಆ ದನ ಇರಲಿ ಮೊಲ ಇರಲಿ ಇವುಗಳನ್ನು ನಾವು ಮಾರಾಟ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇಲ್ಲ ಸರ್ ನಮ್ಮ ತೋಟದಲ್ಲಿ. ಈಗ ಆಡಿನ ಹಾಲನ್ನು ಇಂಥದ್ದನ್ನೇನಾದರೂ ಮಾಡಿ ಮಾರಾಟ ಮಾಡಿದ ವ್ಯವಸ್ಥೆಗಳೇನಾದರೂ ಇಲ್ಲ ಸರ್? ಇಲ್ಲ ಇಲ್ಲ ಇಲ್ಲ. ಯಾಕಂದರೆ ಆಡಿನ ಹಾಲಿಗೂ ಕೂಡ ತುಂಬ ಬೇಡಿಕೆ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಫಾರ್ಮಿಂಗ್ ಮಾಡಿದಾಗ್ತದೆ. ಇದು ನಾವು ನಾಲ್ಕೈದು ಆಡುಗಳಿಂದ ನಮಗೆ ಬರುವಂಥ ಹಾಲು ಸಾಕಾಗೋದಿಲ್ಲ ಒಂದು. ಮತ್ತು ಆ ಹಾಲು ಈ ನಾಟಿ ಇವುಗಳಲ್ಲಿ ಏನು ಅಂತೇಳಿ ಸಿಕ್ಕುವಂಥ ಹಾಲಿನ ಪ್ರಮಾಣ ಅದರ ಕರುವಿಗೆ ಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಹೋಗಲಿಲ್ಲ. ಎಕ್ಸಸ್ ಹಾಲು ಕೆಲವು ಸಲ ಸಿಗ್ತದೆ, ಅದನ್ನು ಉಪಯೋಗ ಮಾಡೋದು ಉಂಟು ಸರ್. ಅಂದರೆ ಕರು ಕುಡ್ದಾಗಿ ಉಳಿದಂಥ ಹಾಲನ್ನು ಕರಿತೇವೆ ನಾವು, ಯಾಕಂದರೆ ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಮೊಳಗೆ ಅಂತೇಳಿ. ಸೊ ಅದನ್ನು ನಾವು ಉಪಯೋಗ ಮಾಡ್ತೇವೆ. ಅದು ಬಿಟ್ಟರೆ ಮಾರಾಟ ದೃಷ್ಟಿಯಿಂದ ಇವತ್ತು ಇವರಿಗೆ ಯೋಚನೆ ಮಾಡಿಲ್ಲ. ಈಗ ದನದಲ್ಲಿ ನೀವು ಹೈಬ್ರಿಡ್ ದನಗಳನ್ನು ಸಾಕ್ತಾ ಇದ್ದೀರಾ, ಯಾವ್ಯಾವ್ದನ್ನೆಲ್ಲ? ಇಲ್ಲ, ನಮ್ಮಲ್ಲಿ ಎಲ್ಲವೂ ಸಹ ಮಲೆನಾಡು ಗಿಡ್ಡವೇ ಇರುವಂಥದ್ದು ಸರ್. ಮಲೆನಾಡು ಗಿಡ್ಡ ಮಾತ್ರ, ಒಂದೇ ಪ್ರಭೇದ ದನಗಳು. ಮಲೆನಾಡು ಗಿಡ್ಡ ನಮ್ಮ ಇಲ್ಲಿಗೆ ಹೊಂದಿಕೊಂಡು ಹೋಗುವಂತಹ ದನಗಳ ಹೇಗೆ? ಮೊದಲಿನಿಂದಲೂ ಈ ಪರಿಸರದಲ್ಲೇ ಹುಟ್ಟಿ ಬೆಳೆದಿರುವಂಥ ದನಗಳು ಅವುಗಳು. ಹಾಗಾಗಿ ಅವುಗಳಿಗೆ ರೋಗ ಹೇಳುವಂಥದ್ದು ಏನು ಸಮಸ್ಯೆ ಬರ್ತಾ ಇಲ್ಲ ಸರ್. ಅವುಗಳು ಇಲ್ಲಿ ಈ ಪರಿಸರಕ್ಕೆ ಹೊಂದಿಕೊಂಡು ಆರೋಗ್ಯವಂತವಾಗಿ ಬೆಳೀತದೆ. ನಾನು ಅದಕ್ಕೆ ಸಹ ಹಿಂಡಿ ಈ ಥರದ್ದು ಬೇರೆ ಇದು ಕೊಡ್ತಾ ಇಲ್ಲ. ಹಸಿರೆಲೆ ಹುಲ್ಲು ಮತ್ತು ಕಡಿಮೆ ಆದರೆ ನಮ್ಮ ತೋಟದಲ್ಲಿ ಸಿಗುವಂಥ ಹಾಳೆ ಇರ್ಬೋದು, ಸೋಗೆ, ಇಂಥವುಗಳನ್ನು ಕೊಡ್ತೇನೆ. ಅದು ಬಿಟ್ಟರೆ ಬೇರೆ ಯಾವುದನ್ನು ಹೊರಗಿನಿಂದ ತಂದು ಅದಕ್ಕೆ ಕೊಡುವಂಥದ್ದಿಲ್ಲ. ಆರೋಗ್ಯವಂತವಾಗಿ ಇದ್ದಾವೆ ಸರ್. ಹೌದಾ? ಒಣ ಹುಲ್ಲು ಕೂಡ ಇಲ್ಲ. ಒಣ ಹುಲ್ಲು ಸಹ ನಾವು ಬಳಕೆ ಮಾಡೋದು ತುಂಬ ಕಡಿಮೆ. ಅಂದರೆ ನನ್ನ ಮಿತ್ರರೊಬ್ಬರಲ್ಲಿ ಸ್ವಲ್ಪ ಸಾವಯವದಲ್ಲಿ ಬೆಳೆದಂಥ ಇದು ಸಿಗುತ್ತೆ. ಅದು ಎಷ್ಟು ಅಂತ ಹೇಳಿದರೆ ಒಂದು 500 ಸೂಡಿ, ಅದು ಒಂದು ವರ್ಷಕ್ಕೆ ನನಗೆ ಸಾಕಾಗುವಂಥ ನಾನು ಇದು ಮಾಡಿಕೊಳ್ಳುವಂಥದ್ದು ಅಷ್ಟೇ ಸರ್. ಇದರ ಹಾಲನ್ನು ನೀವು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಅದು ನಮ್ಮಲ್ಲಿ ಈಗ 11 ದನಗಳಿದ್ದಾವೆ, ಆದರೂ ಸಹ ಮಾರಾಟ ಮಾಡುವಷ್ಟು ಹಾಲು ನಮ್ಮಲ್ಲಿ ಸಿಗ್ತಾ ಇಲ್ಲ. ಮತ್ತು ಕರುಗಳಿಗೆ ಜಾಸ್ತಿ ಕೊಡ್ತೇವೆ, ಪ್ರೀತಿ ಇರ್ತದೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ನಮ್ಮ ಮನೆಯಲ್ಲಿ ಇದಾಗ್ತಾ ಇರ್ತದೆ, ಉತ್ಪತ್ತಿ ಆಗ್ತದೆ. ಅದು ಮನೆಗೆ ಬೇಕಾಗಿರುವ? ಹೌದು, ಮನೆಗೆ ಬೇಕಾಗ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಮಾರುಕಟ್ಟೆ ಮಾಡ್ತೇನೆ. ಮಾರುಕಟ್ಟೆ ಮಾಡ್ತೀವಿ. ಈಗ ಇದೆಲ್ಲ ನಿಮ್ಮ ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು ಕೃಷಿಗೆ ಪೂರಕವಾಗಿ ಅಲ್ವಾ? ಹೌದು. ಈಗ ನಾವು ಕೃಷಿಯ ಬಗ್ಗೆ ಮತ್ತೆ ಬರುವುದಿದ್ರೆ, ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯದ ಯಾವ ತರಕಾರಿಗಳನ್ನೆಲ್ಲ ನೀವು ಬೆಳೆಸ್ತೀರಿ? ಸಾಮಾನ್ಯ ಕ್ಯಾಬೇಜ್, ಕ್ಯಾರೆಟ್, ಕಾಲಿಫ್ಲವರ್ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮೆಟೊ, ಮೂಲಂಗಿ, ಈ ಥರದ ಇವುಗಳನ್ನು ಬೆಳಿತೇವೆ ನಾವು. ಅದು ಅಂದರೆ ಚಳಿಗಾಲದ ಒಂದು ಸಮಯದ ಅವಧಿಯಲ್ಲಿ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ನಮಗೆ ಬೇರೆ ಕಡೆಯಿಂದ ಬರುವಾಗ ಎಲ್ಲ ಅವಧಿಯಲ್ಲಿಯೂ ಕೂಡ ಈ ಎಲ್ಲ ತರಕಾರಿಗಳು ಸಿಗ್ತವೆ, ಅದೇ ಥರ ಇಲ್ಲಿ ಅವುಗಳು ಬೆಳೆಯುವುದಿಲ್ವ ಹೇಗೆ? ವಾತಾವರಣದ ಸಹಕಾರ ನಮಗಿರುವುದಿಲ್ಲ. ಅಂದರೆ ನಾವಿರುವಂಥ ಜಾಗದಲ್ಲಿ ವರ್ಷಪೂರ್ತಿ ತರಕಾರಿ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬೆಳೆಯದಿದ್ದರೆ ಅದಕ್ಕಿಂತ ಸ್ವಲ್ಪ ಬೇರೆ ಬೇರೆ ಇದನ್ನು ನಾವು ಯೋಚನೆಗಳನ್ನು ಮಾಡಿಕೊಳ್ಬೇಕು. ಅಂದರೆ ಪಾಲಿ ಹೌಸ್ಗಳಿರ್ಬೋದು, ಆ ಥರ ಮಾಡಿಕೊಂಡು ಬೆಳಿಲಿಕ್ಕೆ ಸಾಧ್ಯ ಇರುವಂಥ ಹೊರತು ಓಪನ್ ಇದರಲ್ಲಿ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಸರಿ, ನೀವೀಗ ಎಲ್ಲವನ್ನು ಕೂಡ ನಿಮ್ಮ ಓಪನ್ ಆಗಿ ಬೆಳೆಸುವಂಥದ್ದ ಅಥವಾ ಈ ಥರದ ಯಾವುದಾದ್ರೂ ಹೊಸ ಹೊಸ ತಂತ್ರಜ್ಞಾನಗಳ ಜೊತೆ ಬೆಳೆಸ್ತೀರಾ? ಇಲ್ಲ, ಸದ್ಯ ಇಷ್ಟರವರೆಗೆ ನಾನು ಓಪನ್ ಇದರಲ್ಲೇ ಬೆಳೆಸ್ತಾ ಇದ್ದೇನೆ, ಯಾವುದೇ ತಂತ್ರಜ್ಞಾನವನ್ನು ಉಪಯೋಗ ಮಾಡಲಿಲ್ಲ. ಮಾಡಲಿಲ್ಲ ಈ ಪಾಲಿ ಹೌಸ್ನಂತಹ? ಇಲ್ಲ ಇಲ್ಲ, ಉಪಯೋಗ ಮಾಡಿಲ್ಲ ಸರ್. ನೀವು ಇದಕ್ಕೆ ಈ ಕುಂಡಗಳಲ್ಲಿ ಬೆಳೆಸ್ತೀರೋ ಅಥವಾ ತರಕಾರಿಗಳನ್ನು ಉದ್ದವಾಗಿ ಇದು ಮಾಡಿಕೊಂಡು ಬೆಳೆಸ್ತೀರಾ ನೆಲದಲ್ಲಿ? ಅದು ಬೇರೆ ಬೇರೆ ತರಕಾರಿಗಳನ್ನು ಮೇಲೆ ಆಧಾರವಾಗಿರ್ತದೆ ಸರ್. ಅಂದರೆ ಕುಂಡಗಳು ಸಹ ಇದೆ, ಸುಮಾರು ಒಂದು 200 ಮೇಲೆ ಕುಂಡಗಳಲ್ಲಿ ನಾವು ತರಕಾರಿಯನ್ನು ಬೆಳಿತೇವೆ. ಕೆಲವು ಹೋಳಿ ಸಾಲು ಮಾಡಿ ಆ ಥರ ಬೆಳಿತೇವೆ. ನೆರಳು ಬೇಕಿದ್ರೆ ಕೆಲವು ಈಗ ತೊಂಡೆಕಾಯಿ ಚಪ್ಪರ ಹಾಕ್ತೇವೆ, ತೊಂಡೆಕಾಯಿ ಚಪ್ಪರದ ಅಡಿಯಲ್ಲಿ ಕೆಲವು ನೆರಳು ಬಯಸುವಂಥ ತರಕಾರಿಗಳಿದೆ, ಅವುಗಳನ್ನು ಅಲ್ಲಿ ಬೆಳಿತೇವೆ. ಸೊ ಅದರ ಆಧಾರದಲ್ಲಿ ಇರ್ತದೆ ಸರ್, ಅಂದರೆ ಏನು ಹೇಗಿರ್ತದೆ ಅದರ ಆಧಾರದಲ್ಲಿ. ಈಗ ಕುಂಡಗಳಲ್ಲಿ ಬೆಳೆಸುವಂಥ ತರಕಾರಿಗಳು ಯಾವುದೆಲ್ಲ ಮುಖ್ಯವಾಗಿ? ಕೆಲವೊಂದು ಗಿಡ ತರಕಾರಿಗಳು ಅಂದರೆ ಟೊಮೆಟೊ, ಅವುಗಳನ್ನೆಲ್ಲ ಏನಾದರೂ ಸ್ವಲ್ಪ ಸೆನ್ಸಿಟಿವ್ ಇರ್ತದೆ, ಅವು ಮನೆ ಹತ್ತಿರ ಇದ್ದರೆ ಅವುಗಳನ್ನು ನಮಗೆ ದಿವಸಲು ನೋಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಸೊ ಅದಕ್ಕಾಗಿ ಅದನ್ನು ಅಂಥವುಗಳನ್ನೆಲ್ಲ ಮನೆ ಹತ್ತಿರ ಹಾಕ್ಕೊಳ್ತೇವೆ. ಪುದೀನ ಇಂಥವುಗಳಂತ ನಾವು ಕುಂಡದಲ್ಲಿ ಹಾಕ್ಕೊಳ್ತೇವೆ. ಸೊ ಅದು ಸಹ ನಮಗೆ ಆಗಾಗ ಅದಕ್ಕೆ ಕೀಟಗಳ ಉಪದ್ರವ ಸ್ವಲ್ಪ ಜಾಸ್ತಿ ಇರ್ತದೆ, ನೋಡಿಕೊಳ್ಳಲಿಕ್ಕೆ ಇದಾಗ್ತದೆ ಅಂತೇಳಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗ ಇವುಗಳನ್ನೆಲ್ಲವೂ ಸಹ ನಾವು ಸಣ್ಣ ಟ್ರೇಗಳಲ್ಲೇ ಬೆಳೆಸುವಂಥದ್ದು. ಈ ಟ್ರೇಗಳಲ್ಲಿ ಬೆಳೆಸೋದಕ್ಕೂ ಕೆಳಗೆ ಪಾತಿ ಮಾಡಿ ಬೆಳೆಸೋದಕ್ಕೂ ವ್ಯತ್ಯಾಸ ಉಂಟಾ ಹೇಗೆ? ತರಕಾರಿಯ ರುಚಿಯಲ್ಲಿ ವ್ಯತ್ಯಾಸ ಇದೆ ಸರ್. ರುಚಿಯಲ್ಲಿ ವ್ಯತ್ಯಾಸ ಇದೆ, ಖಂಡಿತ ಇದೆ ಸರ್, ಖಂಡಿತ ಇದೆ. ಆದರೆ ಕೆಲವೊಂದು ಅನಿವಾರ್ಯತೆ ಇರ್ತದೆ, ಅಂದರೆ ನಮಗೆ ನನ್ನ ಮನೆಯ ನನ್ನಲ್ಲಿರುವಂಥ ಜಾಗ ಅದರ ಅನಿವಾರ್ಯತೆ. ಮತ್ತು ಪ್ರತಿಯೊಂದನ್ನು ಸಹ ನಮಗೆ ಒಬ್ಸರ್ವ್ ಮಾಡಲಿಕ್ಕೆ ಆಗಲ್ಲ. ಆ ಒಬ್ಸರ್ವ್ ಮಾಡುವ ದೃಷ್ಟಿಯಿಂದಲೇ ನಾವು ಕೆಲವೊಂದು ತರಕಾರಿಗಳನ್ನು ಈ ಥರ ಬೆಳೆಸಬೇಕಾಗ್ತದೆ, ಅದು ಅನಿವಾರ್ಯತೆ ಸರ್. ಹಾಗೆ ಅಂದರೆ ನಮಗೆ ಇಲ್ಲದೆ ಆಗೋದಿಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲದೆ ಆಗೋದಿಲ್ಲ. ಸೊ ಅದಕ್ಕಾಗಿ ಅದು ಅನಿವಾರ್ಯತೆ ಇರುವ ಕಾರಣ ನಾನು ಆ ಥರ ಬೆಳೆಯುತ್ತಾರೆ ಕುಂಡಗಳಲ್ಲಿ. ಹೌದು ಹೌದು ಹೌದು. ನೀವು ಹೇಳೋದು ನೆಲದಲ್ಲಿ ಬೆಳೆಸಿದ ತರಕಾರಿಗಳು ಹೆಚ್ಚು ರುಚಿ ಇರುವಂಥ? ಖಂಡಿತ ಹೌದು ಸರ್. ಅದೇ ರೀತಿ ಪಾಲಿ ಹೌಸಲ್ಲಿ ಬೆಳೆಸಿರುವಂಥ ತರಕಾರಿಗಳಿಗೂ ಸಹ ನಾವು ಓಪನ್ ಇದರಲ್ಲಿ ಬೆಳೆಸಿದಂಥ ತರಕಾರಿಗಳಿಗೆ ಸಹ ರುಚಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಕುಂಡಗಳಲ್ಲಿ ಬೆಳೆಸೋದಕ್ಕೂ ಸಹ ಇದಕ್ಕೆ ಸಹ ತುಂಬ ವ್ಯತ್ಯಾಸ ಇದೆ, ಅದು ಅನಿವಾರ್ಯತೆ ಇದೆ ಸರ್. ಹಾಗಾಗಿ ನಾವು ಬೆಳಿತೇವೆ. ಹೌದು. ಈಗ ಗೆಡ್ಡೆಗಳ ಬಗ್ಗೆ ಹೇಳೋದಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯದ ಯಾವ ಗೆಡ್ಡೆಗಳನ್ನೆಲ್ಲ ಬೆಳೆಸ್ತಾ ಇದ್ದೀರಿ? ನಮ್ಮಲ್ಲಿ ಯಾಕೋನ್ ಇದೆ ಸರ್, ಅನಂತರ ಬೇಬಿ ಸ್ವೀಟ್ ಅಂತೇಳುವಂಥ ಒಂದು ಇದು ಗೆಡ್ಡೆ ಇದೆ, ಅದು ಒರಿಸ್ಸಾ ಮೂಲದ್ದು. ಬಳ್ಳಿ ಬಟಾಟೆ ಇವುಗಳು ಸಹ ತುಂಬ ಜನ ಬೆಳೆಯೋದಿಲ್ಲ. ನಮ್ಮ ಕಾರವಾರ ಭಾಗದ ಮುಡ್ಲಿ ಇದೆ. ನಂತರ ನಮ್ಮಲ್ಲಿ ಅತ್ಯಂತ ನನಗೆ ಇಷ್ಟವಾದ ಗೆಡ್ಡೆ ಅಂತೇಳಿದರೆ ಕೇರಳ ಮೂಲದ್ದು ಕಲಶಕೆಸು. ಸೊ ಈ ಥರದ ಎಲ್ಲ ಗೆಡ್ಡೆಗಳನ್ನು ಬೆಳಿತೇವೆ ಸರ್. ನೀವು ಇದಕ್ಕೆ ಮೊದಲು ನೀವು ಪ್ರಾರಂಭ ಮಾಡುವಾಗ ಇದಕ್ಕೆ ಯಾವ ಥರದಲ್ಲಿ ಇದರ ಬೀಜಗಳನ್ನು ಅಥವಾ ಸಸಿಗಳನ್ನು ತಂದು ಮಾಡಿದ್ರಿ ಇದನ್ನು? ನಾನು ಆ ಥರ ಏನಿಲ್ಲ, ಪ್ಲ್ಯಾನಡ್ ಆಗಿ ಮಾಡಿರುವಂಥದ್ದಲ್ಲ. ಒಂದೊಂದೇ ನಮ್ಮಲ್ಲಿ ಸಂಖ್ಯೆಗಳು ಜಾಸ್ತಿ ಆಯಿತು, ಮತ್ತು ನಮಗೆ ನಮ್ಮ ಒಂದೇ ಮನಸ್ಸಿನ ರೈತರಿರ್ತಾರೆ. ಸೊ ಅವರು ಒಂದೊಂದನ್ನೇ ಕೊಡ್ತಾಗ ಅದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಯಿತು. ಸೊ ಈಗ ಅಂದರೆ ಆ ನಂತರ ನನಗೆ ಅನಿಸಿದ್ವು ನನ್ನಲ್ಲಿ ಗೆಡ್ಡೆಗಳ ಸಂಖ್ಯೆ ಇಷ್ಟ ಆಗಿದೆ ಅಂತ ಅನಿಸಿದ್ದೆ ನನಗೆ ಕೆಲವು ವರ್ಷಗಳ ನಂತರ. ನಾನು ಅದನ್ನು ಗೆಡ್ಡೆಗಳನ್ನೇ ಬೆಳೆಸಬೇಕು ಅಂತೇಳೋ ಉದ್ದೇಶದಿಂದ ನಾನು ಪ್ರಾರಂಭಿಸಿದವನಲ್ಲ. ಒಂದೊಂದೇ ಸೇರ್ತಾ ಸೇರ್ತಾ ಸೇರ್ತಾ ನಮ್ಮಲ್ಲಿ ಈ ಥರ ಜಾಸ್ತಿ ಆಯಿತು. ಅರವತ್ತಕ್ಕಿಂತ ಹೆಚ್ಚು? ಹೌದು ಹೌದು. ಈಗ ಈ ಒರಿಸ್ಸಾದ ಮೂಲದ್ದು ಅಂತೆಲ್ಲ ಹೇಳಿದ್ರೆ ಅದನ್ನೆಲ್ಲ ಅಲ್ಲಿಯೇ ಹೋಗಿ ಅಥವಾ ತಗೊಂಡು ಬಂದದ್ದು ಅಥವಾ ಇಲ್ಲಿ ಯಾರಾದರೂ ನಿಮಗೆ ಕೊಟ್ಟದ್ದು? ಇಲ್ಲ, ನನಗೆ ಈಗ ಏನಾಗಿದೆ ಅಂತೇಳಿದರೆ ತುಂಬ ಜನ ಮಿತ್ರರಿದ್ದಾರೆ, ಅವರು ಬೇರೆ ಬೇರೆ ಕಡೆ ಹೋದಾಗ ಏನಾಗ್ತಾರೆ ಅಂತೇಳಿ ಅಲ್ಲಿ ಏನೋ ಒಂದು ಹೊಸ ಗೆಡ್ಡೆಯನ್ನು ಕಂಡರೆ ಅವರು ನನಗೆ ತಂದು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೆ ನೀವು ಹಣ್ಣುಗಳನ್ನು ಬೆಳೆಸ್ತಾ ಇದ್ದೀರಾ, ಯಾವ್ಯಾವ ಥರದ್ದು? ಸುಮಾರು ಒಂದು 45 ಥರದ ಹಣ್ಣಿನ ಗಿಡಗಳನ್ನು ನನ್ನ ತೋಟದಲ್ಲಿ ಬೆಳೀತಾ ಇದ್ದೇನೆ. ಮುಖ್ಯವಾಗಿ ಯಾವುದೆಲ್ಲ? ಮುಖ್ಯವಾಗಿ ಹಲಸು ಇದೆ, ಮಾವು ಇದೆ, ಅನಂತರ ಚಿಕ್ಕು, ಪೇರಳೆ, ದಾರೆಪುಳಿ ಅಂತ ಹೇಳ್ತೇವೆ ಅದು ಇದೆ, ಬರಾಬಾ ಇದೆ, ಬೇಳದ ಹಣ್ಣು, ಸೀತಾಫಲ, ರಾಮಫಲ, ಸೊ ಜಂಬು ನೇರಳೆ ವೆರೈಟಿಗಳು ಸುಮಾರು 45 ವೆರೈಟಿ ಇದೆ. ದಕ್ಷಿಣ ಕನ್ನಡದ ಪರಿಸರದಲ್ಲಿ ಬೆಳೆಯದ ಹಣ್ಣುಗಳು ಯಾವುದಾದ್ರೂ ಉಂಟಾ? ಆ ಥರ ವಿಶೇಷ ಅಂತೇಳಿ ನಾನೊಂದು ತುಂಬ ಇದರಲ್ಲಿ ಇದು ಮಾಡಲಿಲ್ಲ ಸರ್. ಇಲ್ಲ, ವಿಶೇಷ ಅಂತೇಳಿ ಎಲ್ಲ ಬೆಳೆಯುವಂಥ ಹಣ್ಣುಗಳನ್ನೇ ನಾನು ಹಾಕಿರುವಂಥದ್ದು ಸರ್. ಈ ಕೃಷಿ ಮಾಡುವಾಗ ನೀವು ಹೇಳಿದ್ರಿ ಸಾವಯವ ಗೊಬ್ಬರವನ್ನೇ ನೀವು ಕೊಡ್ತೀರಿ ಅಂತ, ಈಗ ಅದಕ್ಕೆ ಕೀಟ ಮತ್ತು ರೋಗಗಳ ಬಾಧೆ ಬರುವುದಿಲ್ವ ಹೇಗೆ? ಹಣ್ಣುಗಳ ವಿಚಾರಕ್ಕೆ ಬಂದಾಗ ಕೀಟ ಮತ್ತು ರೋಗಗಳ ಕಡಿಮೆ ಸರ್, ಅವುಗಳಷ್ಟು ದೊಡ್ಡ ಇದಾಗುವುದಿಲ್ಲ. ಹಣ್ಣುಗಳಿಗೆ ನಮಗೆ ಮುಖ್ಯ ಒಂದು ಸಮಸ್ಯೆ ಬರುವುದೇನು ಅಂತೇಳಿದರೆ ಅವುಗಳು ಫಲ ಕೊಟ್ಟಾಗ ಬರುವಂಥ ಸಮಸ್ಯೆ ಒಂದು, ಮತ್ತೊಂದು ಫಂಗಲ್ ಇದು ಬರುವಂಥದ್ದು, ಅಂದರೆ ಈ ಅತಿಯಾದ ಮಳೆ ಬಂದಾಗ ಫಂಗಸ್ ಆ ಥರದೊಂದು ಸಮಸ್ಯೆ ಬರ್ತದೆ. ಸೊ ಅವುಗಳನ್ನು ಎರಡನ್ನು ಸ್ವಲ್ಪ ಎಚ್ಚರಿಕೆಯಿಂದ, ಅಂದರೆ ನಮ್ಮ ತೋಟದಲ್ಲಿ ನೀರು ನಿಲ್ಲದಾಗಿ ನೋಡಿಕೊಳ್ಳುವಂಥದ್ದು, ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಇವುಗಳನ್ನು ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಹಣ್ಣುಗಳು ಬಿಟ್ಟಾಗ, ಉದಾಹರಣೆಗೆ ಮಾವಿನ ಹಣ್ಣು ಬಿಡ್ತದೆ, ಆ ಟೈಮಲ್ಲಿ ಇದು ಹಣ್ಣು ಕೊರಕ ಹುಳಗಳ ಕೀಟಗಳ ಸಮಸ್ಯೆ ಬರ್ತದೆ. ಸೊ ಆಗ ನಾವು ಸ್ವಲ್ಪ ಟ್ರ್ಯಾಪರ್ಸ್ಗಳನ್ನೆಲ್ಲ ಉಪಯೋಗ ಮಾಡ್ತೇವೆ, ಇದೇ ಈ ರೀತಿಯಾಗಿ ಅದನ್ನು ನಿಯಂತ್ರಣ ಮಾಡಿ. ತರಕಾರಿಗಳಿಗೆ ತರಕಾರಿಗಳಿಗೆ ಒಂದು ನನಗೆ ಈಗ ವರದಾನ ಆಗಿರುವಂಥದ್ದು ಗೋಕೃಪಾಮೃತ ಸರ್. ಗೋಕೃಪಾಮೃತವನ್ನು ನಿರಂತರ ನಾನು ಬಳಸ್ತಾ ಇದ್ದೇನೆ. ಗೋಕೃಪಾಮೃತ ಬಳಸಲಿಕ್ಕೆ ಆರಂಭಿಸಿದ ನಂತರ ನನ್ನ ತೋಟದಲ್ಲಿ ತರಕಾರಿಯ ಅದರ ಶೇಪ್ ಆಕಾರಗಳು ಚೆನ್ನಾಗಿ ಬಂದಿದೆ, ಅವುಗಳ ಸೈಜ್ ಅದು ಸಹ ಇದು ಬಂದಿದೆ. ಕೆಲವು ಬಣ್ಣಗಳು ತರಕಾರಿಗಳ ಬಣ್ಣ ಅದರ ನೈಜ ಬಣ್ಣ ಇರ್ತದೆ, ಅವುಗಳು ಸಹ ಒಳ್ಳೆಯ ಇದು ಬರ್ತಾ ಇದೆ ಮತ್ತು ರುಚಿಕರವಾಗಿದೆ. ತರಕಾರಿಗಳು ರುಚಿಕರವಾಗಿದೆ. ಇದು ಈ ತರವಾಗಿ ನಾನು ಅದನ್ನು ಇದು ಮಾಡ್ತಾ ಇದ್ದೇನೆ. ಈ ಗೋಕೃಪಾಮೃತ ಅನ್ನುವಂಥದ್ದು ಎಲ್ಲಿಂದ ನೀವು ಅದು ಏನು ಅದು ಹೇಗೆ ತಯಾರಿಸಿ? ಗೋಕೃಪಾಮೃತ ಅಂತ ಹೇಳುವಂಥದ್ದು ಅದು ನಾನು ಮೂಲತಃ ಕನ್ನೇರಿ ಮಠಕ್ಕೆ ಪ್ರಥಮ ಬಾರಿ 2016-17 ಇಸವಿಯಲ್ಲಿ ಹೋದಾಗ ತಗೊಂಡು ಬಂದಿದ್ರು ಸರ್. ಅದರಿಂದ ಕಲ್ಚರನ್ನು ತಂದು ನಾನೇನು ಮಾಡಿದೆ ಅಂತ 200 ಲೀಟರ್ ಡ್ರಮ್ಮಿಗೆ ನೀರು ಹಾಕಿ ಅದಕ್ಕೆ 2 ಕೆಜಿ ಸಾವಯವ ಬೆಲ್ಲ ಮತ್ತು 2 ಲೀಟರ್ ಮಜ್ಜಿಗೆ, ಅದು ಹುಳಿಯಾಗಿರಬಾರ್ದು, ಮಜ್ಜಿಗೆಯನ್ನು ಹಾಕಿ ಈ ತಂದ ಕಲ್ಚರನ್ನು ಹಾಕಿ ಮಿಶ್ರಣ ಮಾಡಿದೆ. ಸುಮಾರು ಒಂದು 5-6 ದಿವಸಗಳ ನಂತರ ಅದು ಮಲ್ಟಿಪಲ್ ಆಗಿ ಕಲ್ಚರ್ ರೆಡಿ ಆಯಿತು. ಸೊ ಅದರ ನಂತರ ನಿರಂತರ ಉಪಯೋಗ ಮಾಡ್ತಾ ಬರ್ತಾ ಇದ್ದೇನೆ ಸರ್. ನಾನು ಅದನ್ನು ಇಷ್ಟು ವರ್ಷಗಳಲ್ಲಿ ಉಪಯೋಗ ಮಾಡಲಿಕ್ಕೆ? ಹೌದು, ಖಂಡಿತ ಉಪಯೋಗ ಮಾಡ್ಬೋದು ಸರ್. ಒಂದು 3-4 ವರ್ಷ ತಿಂಗಳ ಕಾಲ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಹ ಸಾಧ್ಯ ಆಗ್ತದೆ ಸರ್. ಒಮ್ಮೆ ಇದನ್ನು ನಿಮಗೆ ಅಲ್ಲಿಂದ ಮಾತ್ರವೋ ನಿಮಗೆ ಅದರ ಬಗ್ಗೆ ಸಪ್ಲೈ ಇರುವಂಥದ್ದು ಬೇರೆ ಕಡೆಯಿಂದ ಏನಾದರೂ ಮೂಲ ಸಿಕ್ಕಬೇಕು ಅಂತಂದರೆ ಅಲ್ಲೇ ಹೋಗಬೇಕು ಸರ್. ಅದು ಬಿಟ್ಟರೆ ಕಳೆದ ವರ್ಷ 2021 ಮಿತ್ರರೆಲ್ಲರೂ ಸೇರ್ ಮಾಡಿ ಏನಾದರೂ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಉಚಿತವಾಗಿ ಹಂಚಿಕೊಂಡು ಬಂದಿದ್ದರು. ಆ ರೀತಿಯಾಗಿ ಬಂದಾಗ ಮಡಿಕೇರಿಯಿಂದ ಈ ಥರ ನಮ್ಮ ಪುತ್ತೂರು, ಸುಳ್ಯ, ಮಂಗಳೂರು, ಉಡುಪಿ ಈ ಥರ ಅವರ ವೆಹಿಕಲ್ ಹೋಗಿತ್ತು. ಸೊ ಇಲ್ಲಿ ಬರುವಂಥ ರೈತರಿಗೆ ಉಚಿತವಾಗಿ ಕೊಡ್ತಾ ಹೋಗಿದ್ದಾರೆ. ಸೊ ಈ ಥರದ ವ್ಯವಸ್ಥೆ ಒಂದು ಮಾಡಿದರು. ಮತ್ತು ಈಗ ಏನು ಅಂತೇಳಿದರೆ ಉಚಿತವಾಗಿ ಪಡೆದಂಥ ರೈತರಲ್ಲಿ ಯಾರಾದರೂ ಗೋಕೃಪಾಮೃತ ಕೇಳಿದರೆ ಇಂಥ ರೈತರಲ್ಲಿ ಇದೆ ಅಂತ ಹೇಳುವಂಥ ಸಂಪರ್ಕವನ್ನು ಕೊಡ್ತಾರೆ. ಅಲ್ಲಿಂದ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಸಹ ಉಂಟು ಸರ್. ಮೂಲತಃ ಇದು ಮಾಡ್ತಾ ಇರುವಂಥದ್ದು ಮಹಾರಾಷ್ಟ್ರದ ಕನ್ನೇರಿ ಮಠದ ಅಲ್ವಾ. ಈಗ ಇದರ ಮಾರಾಟದ ವ್ಯವಸ್ಥೆಯ ಬಗ್ಗೆ ಹೇಳುದಿದ್ರೆ, ಈ ಎಲ್ಲ ನೀವು ಕೆಲವನ್ನೆಲ್ಲ ಮಾರಾಟಕ್ಕಾಗಿ ಮಾಡ್ತೇನೆ ಹೇಳಿದ್ರಿ, ತರಕಾರಿ ಇರ್ಬೋದು ಅಥವಾ ಹಣ್ಣಿರ್ಬೋದು ಅಥವಾ ಗೆಡ್ಡೆ ಇರ್ಬೋದು, ಈ ಮಾರಾಟ ಯಾವ ಥರ ಮಾಡ್ತೀರಿ? ನನ್ನದು ಮಾರಾಟದ ಎಲ್ಲ ವ್ಯವಸ್ಥೆಗಳು ಸರ್ ಮಂಗಳೂರಲ್ಲೇ ಆಗುವಂಥದ್ದು. ಅದು ನಾನು ಸಾವಯವ ಕೃಷಿಕ ಗ್ರಾಹಕರ ಬಳಗದ ಒಬ್ಬ ಸಕ್ರಿಯ ಸದಸ್ಯನಾಗಿ ಇದ್ದೇನೆ. ನನ್ನ ಎಲ್ಲ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಉಳಿದ ಗಡ್ಡೆ ಗೆಣಸುಗಳು ಇವುಗಳನ್ನೆಲ್ಲ ಒಂದು ಸಹ ನಾನು ಪ್ರತಿ ಆದಿತ್ಯವಾರ ಮಂಗಳೂರು ಮಾರುಕಟ್ಟೆಗೆ ತಗೊಂಡು ಬರ್ತೇನೆ. ಅಲ್ಲಿ ನನ್ನದೇ ಆದಂಥ ಗ್ರಾಹಕರು ಇದ್ದಾರೆ, ಅವರು ಪ್ರೀತಿಯಿಂದ ಅದನ್ನು ತಗೊಳ್ತಾರೆ ಸರ್. ನೀವು ನಿಮ್ಮಲ್ಲೇ ಮಾರಾಟ ಮಾಡುವಂಥ ವ್ಯವಸ್ಥೆ? ಮನೆ ಹತ್ತಿರ ವ್ಯವಸ್ಥೆ ಇಲ್ಲ ಸರ್, ಅದು ಆ ಥರ ಇಲ್ಲ. ಅಂದರೆ ನಮಗೆ ಆ ಥರದ ಅಂದರೆ ನಮ್ಮ ಪ್ರೈಸ್ ಅದು ಅಲ್ಲಿಯ ಇದಕ್ಕೆ ಅಂದರೆ ಸರಿ ಆಗ್ತಾ ಇಲ್ಲ. ಸೊ ಅದು ನಮಗೆ ಕಷ್ಟ ಆಗ್ತಾ ಇದೆ ಕೊಡ್ಲಿಕ್ಕೆ ಅಲ್ಲಿ. ಹಾಗಾಗಿ ನೀವು ಹೌದು ಇದು ಮೊದಲು ನೀವು ಈ ಥರದ ಕೃಷಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟೆಲ್ಲ ಇದನ್ನೆಲ್ಲ ಮೊದಲು ಮಾರಾಟ ಮಾಡಬಹುದು ಅನ್ನುವಂಥ ಕಲ್ಪನೆ ಇತ್ತ ನಿಮಗೆ? ಇಲ್ಲ ಸರ್, ಪೂರ್ಣಾವಧಿ ಕೃಷಿಗೆ ಬಂದವನು 2014. 2014 ಕೃಷಿಗೆ ಬಂದಾಗ ನಮ್ಮಲ್ಲಿ ಬಾಳೆಗೊನೆ ಇತ್ತು, ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಹೇಳುವ ಪ್ರೈಸ್ ಅದು 4-5 ರೂಪಾಯಿ ಇತ್ತು. ನನಗೆ ಅಷ್ಟು ಕೊಡಲಿಕ್ಕೆ ನನ್ನ ಮನಸ್ಸು ಕೇಳ್ತಿರಲಿಲ್ಲ, ನಾನು ಒಪ್ತಿರಲಿಲ್ಲ, ನನ್ನ ಶ್ರಮಕ್ಕೆ ಅದು ಸಿಕ್ಕುವ ಬೆಲೆ ಅಲ್ಲ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಸೊ ಆಗ ಏನು ಮಾಡ್ತಾ ಇದ್ದೆ ಅಂತೇಳಿದ್ರೆ ಬಾಳೆಗೊನೆಗಳನ್ನು ನೆಂಟರಿಷ್ಟರಿಗೆ, ಮಿತ್ರರಿಗೆ, ಬಂದವರಿಗೆ ಹೀಗೆ ಕೊಡ್ತಾ ಇದ್ದೆ, ಅದರಲ್ಲಿ ತೃಪ್ತಿ ಸಿಗ್ತಾ ಇತ್ತು. ಇನ್ನೊಂದು ಸಲ ಉಳಿದ್ರೆ ದನಗಳಿಗೆ ಅದನ್ನು ಹಣ್ಣು ಮಾಡಿ ಕೊಡ್ತಾ ಇದ್ದೆ. ಸೊ ಇದಕ್ಕೆ ಒಂದು ಪರಿಹಾರ ಆಗಬೇಕು ಅಂತೇಳಿ ಮನಸ್ಸಲ್ಲಿ ಯೋಚನೆ ಇತ್ತು. ಹಾಗೆ ಆ ಯೋಚನೆಯ ಮುಂದಿನ ಭಾಗವಾಗಿ ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗ ಇದಾಗಿರುವಂಥ, ಸೊ ನನಗೆ ಸಹಕಾರ ಆಯಿತು ಬಳಗದ ಸದಸ್ಯನಾದ ನಂತರ. ಸೊ ನನ್ನ ಅದ ನಂತರ ನಾನು ಯಾವತ್ತೂ ಸಹ ಯೋಚನೆ ಮಾಡಲಿಲ್ಲ, ನನ್ನ ಯಾವುದೇ ಪ್ರಾಡಕ್ಟ್ ಇದ್ದರೂ ಸಹ ನಾನು ಅಲ್ಲಿ ಇಲ್ಲಿಗೆ ಮಾರುಕಟ್ಟೆ ಮಾಡುವಂಥದ್ದು, ಯಾವತ್ತೂ ಸಹ ಗುಣಮಟ್ಟದೊಂದಿಗೆ ನಾನು ರಾಜಿ ಮಾಡಲಿಕ್ಕೆ ಹೋಗಲಿಲ್ಲ ಸರ್. ಹಾಗಾಗಿ ನನ್ನ ಮಾರುಕಟ್ಟೆಯಲ್ಲಿ ನನಗೆ ಅವತ್ತಿಂದ ಇವತ್ತಿಗೂ ಸಹ ನನ್ನ ಗ್ರಾಹಕರ ಬೇಡಿಕೆ ಅದೇ ರೀತಿ ಇದೆ. ನನ್ನ ಉತ್ಪನ್ನಗಳೆಲ್ಲವನ್ನು ಸಹ ಅವರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಮತ್ತು ನಂಬಿಕೆಯನ್ನು ಇದು ಮಾಡಿದೆ. ನಾನು ಕಳೆದ 5-7 ವರ್ಷಗಳಿಂದ ಆ ನಂಬಿಕೆಯನ್ನು ಗಳಿಸಿದ್ದೇನೆ, ಅದನ್ನು ಉಳಿಸಿಕೊಳ್ತಾ ಇದ್ದೇನೆ ಸರ್. ಇದರ ಜೊತೆಗೆ ನೀವು ಮೂಲತಃ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಕೂಡ ಮಾಡಿಕೊಂಡು ಬಂದವರು ಹೇಳಿದರು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಕಾಳುಮೆಣಸಿರ್ಬೋದು, ಇವೆಲ್ಲ ಇವಕ್ಕೂ ಕೂಡ ನೀವು ಸಾವಯವ ಗೊಬ್ಬರಗಳನ್ನೇ ಕೊಡ್ತೀರೋ ಹೇಗೆ?